ನಂತರ ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಹೇಗೋ ಇದ್ದೇನ ಹೇಗೋ ಆದೆನ ಮರೆತೋಯ್ತು ನಂಗೆಲ್ಲ ನಿಂದೆ ಗೊಂಗಲ್ಲಿ ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೆ ಇರಬೇಕು ಎಂದು ಬಾಳಲಿ ಹೆಸರನೆ ನಾ ಬರೆಯುವೆ ಅದು ಏನನ್ನೇ ನಾ ಬರೆಯ ಹೋದರು ಕವಳ ತವಳ ನೀ ದೂರ ಹೋದ ಕ್ಷಣ ನಾನಿಲ್ಲ ಆತ ಕ್ಷಣ ನಿನದೇ ಈ ಜೀವನ ಜಾನೆಯೋ ಮುಸ್ಸಂಜೆಯೋ ನಿನ್ನಿದ್ದಾಗ ಆನಂದವೋ ಯಾಕಾಗಲಿ ಹಾಡಾಗಲಿ ನಿನ್ನ ದನಿಯಿಂದ ಎಲ್ಲಾನು ಚಂದವೋ ಸುಮಧುರ ಸಡಗರ ಜೊತೆಯಾಗಿ ನೀನಿದ್ದರೆ ಬದುಕಾಗಿ ನೀ ಬಂದರೆ ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಹೇಗೋ ಇದ್ದಿನ ಹೇಗೋ ಆದೆನ ಮರೆತು ನಂಗೆ ಹಿಂದೆ ಗೊಂಗಲಿ ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೆ ಇರಬೇಕು ಎಂದು ಬರಲಿ ಏನೋ ಒಂಥರ ಏನೋ ಒಂಥರ